ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಶೇಕಡಾ 25% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಒಣ ವಾತಾವರಣ ಎಲ್ಲಾ ಕಡೆ ಇರಬಹುದಾಗಿದೆ. ಈ ಸೂಚನೆಯನ್ನ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇನ್ನು ಮುಂದೆ ಕೃಷಿ ಸಂವಾದ ಕಾರ್ಯಕ್ರಮ ಕೇಳೋಣಂತ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್, ಬೀದರ್ದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾಕ್ಟರ್ ಲಿಂಗದಳ್ಳಿ ಮಲ್ಲಿಕಾರ್ಜುನ್ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಆರ್ ಕುರುಬಾರ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈ ಸಾಪ್ತಾಹಿಕ ಕಾರ್ಯಕ್ರಮದೊಳಗೆ ತಮಗೆ ಗೊತ್ತಿರುವಂಗ ರೈತ ಬಾಂಧವರೇ, ನಾವು ತಮ್ಮ ಸದ್ಯದ ಏನು ಸಮಸ್ಯೆಗಳದಾವ ಅವುಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳುವಂತಹ ಒಂದು ನಿಟ್ಟಿನೊಳಗ ನಮ್ಮ ತಜ್ಞರ ಕಡೆಯಿಂದ ಮಾತನಾಡಿಸ್ತಾ ಇರ್ತೀವಿ. ಅವರು ನಮ್ಮ ರೈತರು ಏನು ಮಾಡಬೇಕು, ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ಸದ್ಯದ ಮಟ್ಟಿಗೆ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವನ್ನ ತಮಗ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತ ಬೀದರ್ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲದೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ತಜ್ಞರು ಭಾಗವಹಿಸಿ ತಮಗೆ ವಿಚಾರಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅವರು ಹೇಳೋದನ್ನ ಕೇಳಿ ತಮಗೇನಾದರೂ ಸಮಸ್ಯೆಗಳು ಇದ್ದು ಅಂತಂದ್ರ ಮತ್ತೆ ಅವರನ್ನ ಸಂಪರ್ಕ ಮಾಡಿ ತಮ್ಮ ವಿಚಾರಗಳನ್ನ ಅವರಿಗೆ ತಿಳಿಸಬಹುದು, ಅಲ್ಲದೆ ತಮಗಿರುವಂತಹ ಅನುಮಾನಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದು. ಈಗ ತಜ್ಞರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ. ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ನಿಂಗದಳ್ಳಿ ಮಲ್ಲಿಕಾರ್ಜುನ್, ತೋಟಗಾರಿಕೆ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಬೀದರ್. ರೈತ ಬಾಂಧವರೇ, ತಮಗಾಗಿ ಕೆಲವು ಬೆಳೆ ನಿರ್ವಹಣಾ ಕ್ರಮಗಳನ್ನ ಈ ವಾರದಲ್ಲಿ ಅಥವಾ ಈ ಸಮಯದಲ್ಲಿ ಮಾಡಬೇಕಾಗಿರುವಂತಹ ಅನುಸರಿಸಬೇಕಾಗಿರುವಂತಹ ನಿರ್ವಹಣಾ ಕ್ರಮಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ರೈತ ಬಾಂಧವರೇ, ಈಗ ಇತ್ತಿತ್ತಲಾಗಿ ನಾವು ನೋಡ್ತಾ ಇರೋದಂತಂದ್ರೆ ಬಹಳ ಹೆಚ್ಚು ಮಳೆಯಾಗಿ ಭೂಮಿಯಲ್ಲಿ ನೀರು ನಿಲ್ಲುವುದನ್ನ, ಹೊಲಗಳಲ್ಲಿ ತೋಟಗಳಲ್ಲಿ ನೀರು ನಿಲ್ಲುವುದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಬೆಳೆಯು ಸಾಮಾನ್ಯವಾಗಿ ಬೆಳೆಯದೇನೆ ಸ್ವಲ್ಪ ಪ್ರಮಾಣದ ಸ್ಟ್ರೆಸ್ ಅಥವಾ ತೊಂದರೆಯನ್ನ ಅನುಭವಿಸ್ತಾ ಇರೋದನ್ನ ನಾವು ನೋಡ್ತೀವಿ. ಇಂತಹ ಸಮಯದಲ್ಲಿ ರೈತ ಬಾಂಧವರು ಹೊಲದಲ್ಲಿ ನಿಂತಿರುವಂತಹ ಬೆಳೆಗಳಲ್ಲಿ ನಿಂತಿರುವಂತಹ ನೀರು ಹೊರಗೆ ಹಾಕಿದ ನಂತರ ಯೂರಿಯಾ ಗೊಬ್ಬರವನ್ನ ಎಕರೆಗೆ ಒಂದು 20 kg ಯೂರಿಯಾ ಗೊಬ್ಬರವನ್ನ ನಾವು ಉಗ್ಗುವುದು ಅಥವಾ ಬ್ರಾಡ್ಕಾಸ್ಟಿಂಗ್ ಏನಂತೀವಿ ಅದನ್ನು ಮಾಡೋದ್ರ ಮುಖಾಂತರ ಸ್ವಲ್ಪ ಪ್ರಮಾಣದ ತೇವಾಂಶವನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಎರಡನೇದಾಗಿ, ನೀರು ನಿಂತ ಪ್ರದೇಶದಲ್ಲಿ ಬೆಳೆಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿ ಬೆಳವಣಿಗೆ ಕುಂಠಿತ ಆಗಿರುವುದನ್ನ ಕೂಡ ನಾವು ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಬೆಳೆಯಲ್ಲಿ ಪೋಷಕಾಂಶಗಳ ಕೊರತೆ ಕಾಣಿಸ್ತಾ ಇರೋದ್ರಿಂದ ಭೂಮಿಯಿಂದ ಪೋಷಕಾಂಶಗಳು ಬೆಳೆಗಳು ತಗೊಳ್ಳಕ್ ಆಗದೇ ಇರುವಂತ ಸಲುವಾಗಿ ನಾವು 19-19-19 ಅನ್ನೋ ಒಂದು ಏನು NPK ಇರ್ತದ ಅದನ್ನ ಬೆಳೆಯ ಅವಧಿಗೆ ತಕ್ಕಂಗೆ, ಅಂದ್ರೆ 1 ತಿಂಗಳ ಒಳಗಾಗಿ ಬೆಳೆಗಳಿದ್ದು ಅಂತಂದ್ರೆ 2 ಗ್ರಾಮ್, 1.5 ಗ್ರಾಮ್, 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದು. 1 ತಿಂಗಳ ನಂತರದ ಬೆಳೆಗಳಿದ್ದು ಅಂತಂದ್ರೆ ನಾವು 5 ಗ್ರಾಮ್ ವರೆಗೂ ಕೂಡ ನಾವು ಹಾಕಿ ಸಿಂಪಡಣೆ ಮಾಡುವಂತ ಕಾರ್ಯವನ್ನ ನಾವು ಮಾಡಬಹುದು. ಇನ್ನು ಇತ್ತಿತ್ತಲಾಗಿ ನಮ್ಮ ರೈತ ಬಾಂಧವರು ಈ ಟೊಮಾಟೆ ಬೆಳೆಯುತ್ತಿರುವಂತ ರೈತರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಏನು ಅಂತಂದ್ರೆ, ನಾವು ಈ ಟೊಮಾಟೊ ಬೆಳೆಯಲ್ಲಿ ಉತ್ತಮವಾಗಿ ಇಳುವರಿ ಬರಬೇಕಿತ್ತು ಅಂತಂದ್ರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗಳನ್ನ ರೈತರು ಕೇಳ್ತಿದ್ದಾರೆ. ಸೊ ಅಂಥವ್ರಿಗೆ ಏನಂತಂದ್ರೆ, ಈಗೇನಾದ್ರೂ ಹೊಸದಾಗಿ ನಾಟಿಯನ್ನ ಮಾಡ್ತಾ ಇದ್ರಿ ಅಂತಂದ್ರೆ ತಾವು ಈ ನರ್ಸರಿಗಳಿಂದ ಸಸಿಗಳನ್ನ ಏನು ತರ್ತೀರಿ ತಂದ್ಮೇಲೆ ಅದನ್ನ ಅವತ್ತೇ ನಾಟಿಗೆ ಮಾಡುವ ಬದಲಾಗಿ ಮರುದಿನ ಅಂದ್ರೆ 1 ದಿನ ಅಥವಾ 2 ದಿನ ಅದನ್ನೇನಪ್ಪಾ ಅಂತಂದ್ರೆ ಹೊಲದಲ್ಲಿ ಯಾವ ಹೊಲದಲ್ಲಿ ನಾಟಿ ಮಾಡ್ತೀರಿ ಅಲ್ಲಿ ಒಂದು ಗಿಡದ ಕೆಳಗಡೆ ಅದನ್ನ ಇಡಬೇಕು. ಇಟ್ಟು 2 ದಿನದ ನಂತರ ನೀವು ನಾಟಿಕೆ ಮಾಡಿದ್ರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕೇನಂತೀವಿ, ಈ ಪ್ರೊಸೆಸ್ಗೆ ನಾವು ಹಾರ್ಡನಿಂಗ್ ಅನ್ನಂತ ಒಂದು ಪ್ರೊಸೆಸ್ ವಿಧಾನ ಅಂತೀವಿ. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ, ಈ ನಾವು ನಾಟಿಕೆ ಮಾಡಿದ ತಕ್ಷಣ ಬೆಳೆ ಅಥವಾ ಈ ಸಸಿಗಳು ಸಾಯಿದಂಗೆನೆ ಪೂರ್ಣ ಪ್ರಮಾಣದ ಬೆಳೆ ಎಸ್ಟಾಬ್ಲಿಷ್ ಆಗುವುದನ್ನ ನಾವು ನೋಡ್ತೀವಿ. ಸೊ ಇದು ಒಂದು ಮುಖ್ಯವಾಗಿ ರೈತರು ಮಾಡಬೇಕಾಗಿರುವಂತ ಒಂದು ಸಂಗತಿ. ಇನ್ನ ಈ ಬಯೋ ಏಜೆಂಟ್ಸ್ ಅಥವಾ ಏನಪ್ಪಾ ಅಂತಂದ್ರೆ ಸೂಕ್ಷ್ಮಾಣುಜೀವಿ ಗೊಬ್ಬರಗಳೇನಂತೀವಲ್ಲ ಇದನ್ನ ಟೊಮ್ಯಾಟೋ ಬೆಳೆಯಲ್ಲಿ ಕೂಡ ಬಳಸೋದು ಬಹಳ ಸೂಕ್ತವಾಗಿರುವಂತದ್ದು. ಇಲ್ಲಿ ಅಜಸ್ಪಿರ್ಲಮ್, ಟ್ರೈಕೋಡ್ರಮ ಮತ್ತು ಈ PSB ಅಂತ ಈ ಸೂಕ್ಷ್ಮಾಣು ಜೀವಿ ಗೊಬ್ಬರಗಳನ್ನ ಎಕರೆಗೆ 2-3 KG ಅಷ್ಟು ಇದನ್ನ ನಾವು ಬಳಸಬೇಕು. ಇದನ್ನ ತಿಪ್ಪೆ ಗೊಬ್ಬರದಲ್ಲಿ ಸಂಪದ್ಭರಿತ ಮಾಡಿ ಬಳಸುವುದು ಇನ್ನೂ ಹೆಚ್ಚಿನ ಲಾಭವನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇನ್ನು ನಾಟಿ ಮಾಡಿದ ತಕ್ಷಣ ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರೆ 6 ವಾರಗಳ ನಂತರ ಅದಕ್ಕೆ ಮೇಲು ಗೊಬ್ಬರವನ್ನು ಕೊಡುವುದು ಮತ್ತು ಆ ಸಮಯದಲ್ಲಿ ಬೋದು ಏರಿಸೋದನ್ನ ನಾವು ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ನಾಟಿಗೆ ಮಾಡಬೇಕಿದ್ದಾಗ ರೈತರು ಏನು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಿತ್ತಂದ್ರೆ ಸ್ವಲ್ಪ ಆಳ ಅಂದ್ರೆ ಈ ನಾವು ಸಸಿ ತಟ್ಟೆಯಲ್ಲಿ ಏನ್ ತಂದಿರ್ತೀವಿ ಆ ಬೇರುಗಳಿರ್ತಾವ ಅದನ್ನ ಸ್ವಲ್ಪ ಹೆಚ್ಚಿಗೆ ಭೂಮಿಯಲ್ಲಿ ಒಂದು ಗುಂಡಿ ಮಾಡಿ ಅದನ್ನ ನಾವು ಸಸಿ ನಾಟಿಗೆ ಮಾಡಿದ್ವಿ ಅಥವಾ ಈ ಏರುಗಡೆ ಮಡಿಗಳ ಮೇಲೆ ನಾಟಿಗೆ ಮಾಡಿದ್ವಿ ಅಂತಂದ್ರೆ ಅದು ಬಹಳ ಉತ್ತಮವಾಗಿರುವಂತ ಲಾಭ ಕೊಡುತ್ತೆ. ಯಾಕಂತಂದ್ರೆ ಸ್ವಲ್ಪ ಪ್ರಮಾಣದ ಕಾಂಡ ಮಣ್ಣಿನಲ್ಲಿ ಮುಳುಗಿತು ಅಂತಂದ್ರೆ ಅಲ್ಲಿ ಬೇರುಗಳು ಬರಲಿಕ್ಕೆ ಅನುಕೂಲ ಆಗ್ತದೆ. ಆ ಹೆಚ್ಚು ಪ್ರಮಾಣದ ಬೇರುಗಳೇನಪ್ಪ ಅಂದ್ರೆ ಸಸ್ಯಗಳನ್ನ ಸದೃಢವಾಗಿ ಬೆಳೀಲಿಕ್ಕೆ ಅನುಕೂಲ ಮಾಡುವಂತ ಸ್ಥಿತಿಯನ್ನ ನಾವು ನೋಡ್ತೇವೆ. ಇನ್ನ ಈ ಬೆಳೆ ಬೆಳೀತಾ ಹೋದಂಗೆ, ಟೊಮಾಟೊ ಬೆಳೀತಾ ಹೋದಂಗೆ ನಾವೇನಪ್ಪಾ ಅಂತಂದ್ರೆ ಈ ಟೊಂಗೆಗಳ ನಡುವೆ ಹೊಸ ಚಿಗುರುಗಳು ಸಕ್ಕರ್ಸ್ ಅಂತೀವಿ ನಾವು ಅದನ್ನ ಬರೋದನ್ನ ನಾವು ತಡಿಬೇಕು. ಅಂತ ಟೊಂಗೆಗಳಲ್ಲಿ ಹೆಚ್ಚು ಕಾಯಿ ಬರದೇ ಇರುವಂತದ್ ನೋಡ್ತೀವಿ. ಅದು ಅನ್ಯಸರಿಗೆ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ಅಥವಾ ಸಸ್ಯದಲ್ಲಿ ಇರುವಂತ ಶಕ್ತಿಯನ್ನ ಹೀರಿಕೊಂಡು ಕಾಯಿ ಕೊಡದೇ ಇರುವಂತ ಟೊಂಗೆಗಳಿರ್ತಾವ. ಅಂತ ಟೊಂಗೆಗಳನ್ನ ಅಂದ್ರೆ ಮುಖ್ಯ ಕಾಂಡ ಮತ್ತು ಅದಕ್ಕೆ ಹತ್ಕೊಂಡು ಬೆಳೆದಿರುವಂತ ಟೊಂಗೆ ಏನಿರ್ತದ ಆ ಟೊಂಗೆದ ಮಳ ನಡುವೆ ಮತ್ತೊಂದು ಚಿಗುರು ಹೊಡೆದು ಟೊಂಗೆ ಬರ್ತಿತ್ತು ಅಂದ್ರೆ ಅಂತದನ್ನ ಚಿವುಟಿ ತೆಗೆಯುವಂಥದ್ದು ರೈತ ಬಾಂಧವರು ಮಾಡ್ಬೇಕು. ಆಮೇಲೆ ಗಿಡ ಬೆಳೀತಾ ಹೋದಂಗೆಲ್ಲ 2-2.5 ತಿಂಗಳಿಗೆ ಕಾಯಿಗಳನ್ನು ಕೊಡ್ಲಿಕ್ಕೆ ಆರಂಭ ಮಾಡ್ತದೆ. ಆ ಸಮಯದಲ್ಲಿ ಕೆಳಗೆ ಇರುವಂತಹ ಭೂಮಿಗೆ ಹತ್ತಿಕೊಂಡಿರುವಂತಹ ಎಲೆಗಳನ್ನ ಮತ್ತು ಟೊಂಗೆಗಳನ್ನ ಕತ್ತರಿಸಿ ತೆಗಿಬೇಕು. ಯಾಕಂದ್ರೆ ಹಳೆ ಎಲೆಗಳಲ್ಲಿ ಈ ರೋಗ ಹರಡುವಿಕೆ ಬಹಳ ಹೆಚ್ಚಾಗಿ ಆಗೋದ್ರಿಂದ ಸೊ ಅಂಥದನ್ನ ನಾವು ತೆಗೆದ್ವಿ ಅಂತಂದ್ರೆ ಗಾಳಿ ಆಡುವಿಕೆಯನ್ನು ಹೆಚ್ಚಿಸಲಿಕ್ಕೆ ಅನುಕೂಲ ಆಗುವಂತದ್ದು. ಇಷ್ಟು ಟೊಮ್ಯಾಟೊ ಬೆಳೆಯಲ್ಲಿ ಸರ್ವೇ ಸಾಮಾನ್ಯ ರೈತರು ಏನ್ ಮಾಡ್ತಾರೆ ಅದನ್ನು ಬಿಟ್ಟು ಇವು ವಿಶೇಷ ಸಂಗತಿಗಳನ್ನ ರೈತರು ಅಳವಡಿಸಿಕೊಂಡ್ರು ಅಂತಂದ್ರೆ ಹೆಚ್ಚಿಗೆ ಇಳುವರಿಯನ್ನ ಪಡೀಲಿಕ್ಕೆ ಮತ್ತು ಗುಣಮಟ್ಟದ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುವಂಥದ್ದು. ಸೊ ಇದು ಒಂದು ಬಹಳ ಮುಖ್ಯವಾಗಿರುವಂಥದ್ದು. ಇನ್ನ ಕೆಲವು ರೈತರು ಮೆಣಸಿನಕಾಯಿ ಬೆಳೆಗಾರರು ನಮ್ಮ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಮೆಣಸಿನಕಾಯಿ ಬೆಳೆಯಂತವ್ರು ಒಳಗೆ ಅಂತರ ಬೆಳೆಗಳನ್ನ ಯಾವ ಹಾಕ್ಬೇಕು ಸೂಕ್ತ ಅಂತ ಕೇಳ್ತಾರೆ. ರೈತ ಬಾಂಧವರೇ, ಈ ಮೆಣಸಿನಕಾಯಿ ಬೆಳೆಯಲ್ಲಿ ಟೊಮ್ಯಾಟೋ ಬೆಳೆಯನ್ನ ಅಂತರ ಬೆಳೆಯಾಗಿ ನೀವು ಬೆಳೆಯಬಾರ್ದು. ಯಾಕಂದ್ರೆ ಅವೆರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನಕಾಯಿ ಮತ್ತು ಈ ಪೊಟ್ಯಾಟೊ ಆಲೂಗಡ್ಡೆ ಏನಂತೀವಲ್ಲ ಅವೆಲ್ಲ ಒಂದೇ ಕುಟುಂಬದಲ್ಲಿರೋದ್ರಿಂದ ಸೊ ಅವಕ್ಕೆ ಒಂದರಿಂದ ಇನ್ನೊಂದಕ್ಕೆ ರೋಗ ತಗುಲುವಂಥದ್ದು, ಒಂದರಿಂದ ಇನ್ನೊಂದಕ್ಕೆ ಕೀಟಗಳ ಹಾವಳಿ ಹೆಚ್ಚಾಗುವಂತಹ ಸಂಗತಿ ಇರೋದ್ರಿಂದ ಅವನ್ನ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಅಥವಾ ಈವನ್ ನಾವು ಅಕ್ಕಪಕ್ಕದಲ್ಲಿ ಕೂಡ ಬೆಳಿಬೇಡ ಅಂತ ಹೇಳ್ತೀವಿ. ಒಂದು ವೇಳೆ ನಮ್ಗೆ ಅಕ್ಕಪಕ್ಕದ ಹೊಲದಲ್ಲಿ ಅಂದ್ರೆ ಒಂದೇ ಹೊಲದಲ್ಲಿ 4-5 ಬೆಳೆಗಳನ್ನ ಬೆಳಿಬೇಕಿತ್ತು ಅವರಿಗೆ ಅನಿವಾರ್ಯ ಇತ್ತು ಅಂದ್ರೆ ಅಂತ ಸಂದರ್ಭದಲ್ಲಿ ಈ 2 ಬೆಳೆಗಳ ಮಧ್ಯೆ ಅಂದ್ರೆ ಒಂದು ತೋಟದ ಟೊಮಾಟೊ ಇನ್ನೊಂದು ಪಟ್ಟಿಯೊಳಗೆ ನೀವು ಮೆಣಸಿನಕಾಯಿ ಹಾಕ್ತಿದ್ರಿ ಅಂತಂದ್ರೆ ಅವೆರಡರ ನಡುವರ್ಕ ಏಕದಳದ ಬೆಳೆಗಳಾಗಿರುವಂತಹದ್ದು ಮೆಕ್ಕೆಜೋಳ ಇರ್ಬೋದು, ಏನೋ ಗೊಂಜಾಳ ಅಂತೀವಿ ಅದನ್ನ, ಆಮೇಲೆ ಇಲ್ಲಾಂದ್ರೆ ಜೋಳ ಇಲ್ಲಾಂದ್ರೆ ಸಜ್ಜಿ ಅಂಥದನ್ನ 2 ಸಾಲುಗಳನ್ನ ನೀವು ಹಾಕಿದ್ರಿ ಅಂತಂದ್ರೆ ಸ್ವಲ್ಪ ರೋಗ ಒಂದರಿಂದ ಇನ್ನೊಂದಕ್ಕೆ ಹರಡುವಂಥದ್ದು ಅಥವಾ ಕೀಟಗಳ ಬಾಧೆ ಆಗುವಂಥದ್ದನ್ನು ನಾವು ತಪ್ಪಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನ ಮೆಣಸಿನಕಾಯಿಯಲ್ಲಿ ಸೂಕ್ತವಾಗಿರುವಂತಹ ಅಂತರ ಬೆಳೆಗಳು ಯಾವುವು ಅಂತ ಕೇಳಿದ್ರಿ ಅಂತಂದ್ರೆ ಒಳಗಡೆ ನಾವು ಈ ಏನಪ್ಪಾ ಅಂತಂದ್ರೆ ಬೆಳ್ಳುಳ್ಳಿಯನ್ನ ಅಥವಾ ಉಳ್ಳಾಗಡ್ಡಿಯನ್ನ ಇಲ್ಲಾಂದ್ರೆ ಕೋರಿಯಂಡರ್ ಅಂದ್ರೆ ಇದೇ ನಾವು ಕೊತ್ತಂಬರಿ ಅಂತೀವಿ ಆ ಕೊತ್ತಂಬರಿಯನ್ನ ಇಲ್ಲ ಅಂತಂದ್ರೆ ಚೆಂಡು ಹೂಗಳನ್ನ ನಾವು ಹಚ್ಚಿದ್ವಿ ಅಂತಂದ್ರೆ ಇದು ಬೆಳೆಗೆ ಪೂರಕವಾಗಿರುವಂತದ್ದು ಮತ್ತು ಸದೃಢವಾಗಿ ಬೆಳೆಯನ್ನು ಬೆಳಿಲಿಕ್ಕೆ ಅನುಕೂಲ ಮಾಡುವಂತದ್ದು, ಅದರ ಜೊತೆಗೆ ಒಂದಿಷ್ಟು ಲಾಭವನ್ನು ರೈತರಿಗೆ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುವಂತ ಈ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳಾಗಿರ್ತವೆ. ಸೊ ಇದು ಈ ಅಂತರ ಬೆಳೆಗಳನ್ನು ಕೆಲವು ಭೂಮಿಯಲ್ಲಿ ನಿಮ್ಯಾಟೋಡ್ ಅನ್ನ ಒಂದು ಜಂತುಗಳಿರ್ತಾವ ಅವು ಸಮಸ್ಯೆ ಬಂತು ಅಂದ್ರೂ ಕೂಡ ಈ ಏನಪ್ಪಾ ಅಂತಂದ್ರೆ ನಮ್ಮ ಚೆಂಡು ಹೂವು ಬಹಳ ಒಳ್ಳೆ ರೀತಿಯ ಸಹಾಯನ ಮಾಡಿ ಆ ಬಾಧೆಯಿಂದ ಮೆಣಸಿನಕಾಯಿ ಬೆಳೆಯನ್ನ ಬಚಾವ್ ಮಾಡುವಂತ ಕೆಲಸನೂ ಕೂಡ ಮಾಡ್ತವೆ. ಈ ರೀತಿಯಾಗಿ ನಾವು ಮೆಣಸಿನಕಾಯಿಯನ್ನ ಬೆಳೆಯುವುದಾದ್ರೆ ಬಹಳ ಉತ್ತಮವಾಗಿ ನಾವು ಅಂತರ ಬೆಳೆಯಾಗಿ ಯಶಸ್ವಿಯಾಗಿ ಬೆಳಿಬಹುದು. ಇನ್ನ ಈ ಮೆಣಸಿನಕಾಯಿಯಲ್ಲಿ ಒಂದು ನಾವು ಬಾಧೆಯನ್ನು ನೋಡ್ತೀವಿ ಅಂತಂದ್ರೆ ಹೂ ಉದುರುವಂತಹ ಬಾಧೆಯನ್ನ ನಾವು ಜಾಸ್ತಿಯಾಗಿ ನೋಡ್ತೀವಿ. ಸೊ ಹಂಗಾಗಿ ಇದನ್ನ ತಪ್ಪಿಸಲಿಕ್ಕೆ ಹೂ ಹಾಡುವ ಅಂತದಲ್ಲಿ ಅಂದ್ರೆ ಈ ಮೆಣಸಿನಕಾಯಿ ಒಳಗೆ ಅಲ್ಲಲ್ಲಿ ಹೂ ಕಾಣಿಸ್ತು ಅಂತಂದ್ರೆ ಈ ಪ್ಲಾನೋಫಿಕ್ಸ್ ಅನ್ನೋದು ಒಂದು ಸಸ್ಯದ ಬೆಳವಣಿಗೆಯ ಪ್ರಚೋದನೆ ಮಾಡುವಂತದ್ದು, ಹೂ ಹಿಡುವಿಕೆಯನ್ನು ಹೆಚ್ಚು ಮಾಡುವಂತದ್ದು ಒಂದು ಪ್ರಚೋದನಕಾರಿ ಔಷಧಿ. ಇದನ್ನ 1 ಲೀಟರ್ ನೀರಿಗೆ 0.3 ml ಅಂದ್ರೆ 0.3 ಅಂದ್ರೆ 0.3 ml 1 ಲೀಟರ್ ನೀರಿಗೆ ಅಂದ್ರೆ ನಾವು 15 ಲೀಟರ್ ಟ್ಯಾಂಕ್ ಇತ್ತು ಅಂದ್ರೆ ಒಂದು 5 ml ನಷ್ಟು 15 ಲೀಟರ್ ನೀರಿನಲ್ಲಿ ಹಾಕಿ ನಾವು ಏನಪ್ಪಾ ಅಂತಂದ್ರೆ ಸಿಂಪರಣೆ ಮಾಡಿದ್ವಿ ಅಂತಂದ್ರೆ ಹೂ ಉದುರಿಕೆಯನ್ನ ನಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಇತ್ತಿತ್ತಲಾಗಿ ಈಗ ನಮ್ಮ ಶುಂಠಿ ನಮ್ಮ ಭಾಗದಲ್ಲಿ ಅದು ಮುಖ್ಯವಾಗಿ ಬೀದರ್ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗುಲ್ಬರ್ಗಾ ಮತ್ತು ಈಗ ಬಿಜಾಪುರ ಕಡೆನೂ ಒಂದು ಸ್ವಲ್ಪ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ಬೆಳೆ ಬೆಳೆಯುವಂತಹ ರೈತರಿಗೆ ಈ ಸದ್ಯ ಸಮಸ್ಯೆ ಕಾಡುವಂತಹದ್ದು ಹೆಚ್ಚಿನ ಮಳೆ ಬರುವಂತಹ ಸಮಯದಲ್ಲಿ ಅಂತಂದ್ರೆ ಗಡ್ಡೆ ಕೊಳೆ ರೋಗ. ಈ ಗಡ್ಡೆ ಕೊಳೆ ರೋಗವನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಇದನ್ನು ಸಾಕಷ್ಟು ಸಾರಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಏನಂತಂದ್ರೆ ಗಡ್ಡೆಗಳಿಗೆ ಬೀಜೋಪಚಾರ ಮಾಡಿನೇ ಹಚ್ಚಬೇಕು ಅಂತ. ಈಗ ಬೆಳೆ 60 ದಿನದ ಇರುವಂತಹ ಸಂದರ್ಭದ ಇಂತಹ ಸಂದರ್ಭದಲ್ಲಿ ಗಡ್ಡೆ ಕೊಳೆ ರೋಗಗಳನ್ನು ಕಾಣಿಸ್ತು ಅಂತಂದ್ರೆ ಹೊಲದ ಯಾವ ಭಾಗದಲ್ಲಿ ಯಾವ ಸಸ್ಯಗಳಿಗೆ ಗಡ್ಡೆ ಕೊಳೆ ರೋಗ ಬಂದಿರ್ತದೋ ಅದು ಒಂದಕ್ಕೆ ಬಂದಿರಬಹುದು ಅಥವಾ 4-5 ಸಸ್ಯಗಳಿಗೆ ಬಂದಿರಬಹುದು, ಅಂತದನ್ನ ಈ ಹೆಲ್ದಿ ಅಂದ್ರೆ ಆರೋಗ್ಯವಾಗಿರುವಂತಹ ಬೆಳೆಗಳಿಂದ ಬೇರ್ಪಡಿಸ್ಬೇಕು. ಹೆಂಗ್ ಬೇರ್ಪಡಿಸ್ಬೇಕಂದ್ರೆ ಈ ಮಡಿ ಏರು ಮಡಿ ಮಾಡಿದ್ವಿ ಅಂದ್ರೆ ಆ ಮಡಿಯನ್ನ ಕತ್ತರಿಸಿ ಒಂದು ಕಡೆಯಿಂದ ಗಡ್ಡೆ ಕೊಳೆ ಬಂದಿರೋ ಜಾಗದಿಂದ ನೀರನ್ನ ಆರೋಗ್ಯವಂತ ಬೆಳೆ ಕಡೆ ಹೋಗ್ಲಾರ್ದಂಗೆ ನಾವು ಕಟ್ ಮಾಡಿ ಐಸೋಲೇಷನ್ ಏನಂತೀವಲ್ಲ ಆ ರೀತಿಯನ್ನಾಗಿ ಮಾಡಬೇಕು. ಮತ್ತೆ ಎಲ್ಲಿ ಗಡ್ಡೆ ಕೊಳೆ ಬಂದಿದೆ ಅಲ್ಲಿ ಏನಪ್ಪಾ ಅಂದ್ರೆ ಕಿತ್ತಿ ಒಗೆಯುವಂಥದ್ದು, ಆ ಗಡ್ಡೆಗಳನ್ನ ಕಿತ್ತಿ ಒಗಿಬೇಕು. ಇದು ಒಂದು ಮುಖ್ಯವಾಗಿ ಸೊ ನಮ್ಗೆ ಆ ಗಡ್ಡೆಗಳನ್ನ ಕಿತ್ತಿ ಒಗಿಬೇಕು ಅಂದಾಗ ನಾವು ತಗೊಂಡು ಅದನ್ನ ಹೊಲ್ಲು ಹೊರಗಡೆ ಹಾಕುವಂತ ಹೋದಾಗ ಅದು ಅಲ್ಲಿ ಅಲ್ಲಿ ಮಣ್ಣು ಉದುರೋದ್ರಿಂದ ಅಥವಾ ಗಡ್ಡೆಯ ಒಂದಿಷ್ಟು ತುಣುಕುಗಳು ಅಲ್ಲಿ ಅಲ್ಲಿ ಉದುರೋದಂದ್ರೆ ಮತ್ತೆ ನಾವು ರೋಗ ಪಸರಿಸಿದಂಗೆ ಆಗ್ತದೆ. ಹಂಗಾಗಿ ಅದನ್ನ ಒಂದು ಚೀಲದಲ್ಲಿ ಇಲ್ಲಾಂದ್ರೆ ಒಂದು ಬುಟ್ಟಿಯಲ್ಲಿ ಮಣ್ಣು ಸಮೇತ ಆ ಗಡ್ಡೆ ಜೊತೆ ಇರುವಂತ ಮಣ್ಣು ಸಮೇತ ಒಂದಿಷ್ಟು ತೆಗೆದು ಹೊರಗೆ ಹಾಕುವಂತ ಸಂಗತಿಯನ್ನ ಅಥವಾ ಚಟುವಟಿಕೆಯನ್ನು ಮಾಡಬೇಕು. ಅದಾದ ನಂತರ ಆ ಭಾಗದಲ್ಲಿ ಎಲ್ಲಿ ಗಡ್ಡೆ ಕೊಳೆ ರೋಗ ಬಂದಿರ್ತದೆ ಆ ಭಾಗದಲ್ಲಿ ಒಂದಿಷ್ಟು ಬ್ಲೀಚಿಂಗ್ ಪೌಡರ್ ಅನ್ನ ಇಲ್ಲಪ್ಪ ಅಂತಂದ್ರೆ ನಾವು ಸುಣ್ಣವನ್ನ ಅಲ್ಲಿ ಆ ಭಾಗದಲ್ಲಿ ಹಾಕಿದ್ವಿ ಅಂತಂದ್ರೆ ಅಲ್ಲಿ ಏನಾದ್ರೂ ಗಡ್ಡೆ ಕೊಳೆ ತರುವಂತಹ ಈ ಶಿಲೀಂಧ್ರದ ಸ್ಪೋರ್ಸ್ ಅಂತ ಏನಿಂತು ಅವಿದ್ದು ಅಂತಂದ್ರೆ ಅವು ಸಾಯಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇದಾದ ನಂತರ ಒಂದು ನಾವು ಈ ಶಿಲೀಂಧ್ರ ನಾಶಕವಾಗಿರುವಂಥದ್ದು ಅದು ಟ್ರೈಕೋಡ್ರಮ ಇರ್ಬೋದು, ಬೇವಿನ ಹೆಂಡಿ ಜೊತೆ ಹಾಕ್ಬೋದು, ಇಲ್ಲ ನಾವು ರಾಸಾಯನಿಕಗಳು ಬಳಸ್ತೀವಿ ಅಂತಂದ್ರೆ ಮೆಟ್ಲೆಕ್ಸಿಲ್ ಅಂತ ಒಂದು ಬರ್ತದೆ ಅದನ್ನು ಕೂಡ ನಾವು ಡ್ರೆಂಚಿಂಗ್ ಅನ್ನು ಮಾಡ್ಬೋದು. ಇಲ್ಲ COC ಇತ್ತಂತಂದ್ರೆ 3 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಆ ಭಾಗದಲ್ಲಿ ನಾವು ಡ್ರೆಂಚಿಂಗ್ ಅನ್ನು ಮಾಡಬೇಕು. ಇದರಲ್ಲಿ ಇನ್ನೊಂದು ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಅಂತ ಬರ್ತದೆ, ಅದನ್ನೇನಪ್ಪಾ ಅಂತಂದ್ರೆ 0.5 ಗ್ರಾಂ ಪರ್ ಲೀಟರಿಗೆ ಹಾಕಿ ಈ COC 3 ಗ್ರಾಂ ಹಾಕಿ 1 ಲೀಟರ್ ನೀರಿಗೆ ಎರಡನ್ನ ಬೆರೆಸಿ ನಾವು ಅಲ್ಲಿ ಡ್ರೆಂಚಿಂಗ್ ಅಥವಾ ಅಂದ್ರೆ ಸುರುವಿಕೆಯನ್ನ ಮಾಡಿದ್ವಿ ಅಂತಂದ್ರೆ ಆ ರೋಗ ಪಸರಿಸೋದನ್ನು ತಡಿಬಹುದು. ಸೊ ಇಲ್ಲಿ ಎಲ್ಲಿ ಸಸ್ಯಗಳು ಸತ್ತಿರ್ತಾವ ಅದರ ಮಗ್ಗಲಲ್ಲಿ ಚಲೋ ಇದ್ದ ಹೆಲ್ದಿ ಇದ್ದ ಗಿಡಗಳಿಗೆ ಕೂಡ ನೀವು ಬುಡದಲ್ಲಿ ಇದನ್ನ ಸುರಿ ಮಾಡಿದ್ರಿ ಅಂತಂದ್ರೆ ರೋಗ ಪಸರುವಿಕೆಯನ್ನು ನಾವು ಸಮರ್ಥವಾಗಿ ನಿರ್ವಹಣೆ ಮಾಡಬಹುದು. ಸೊ ಇದಾದ ನಂತರ ಈಗ ಇಲ್ಲಿನೂ ನೀರು ನಿಂತಿತ್ತು ಅಂದ್ರೆ ಅದನ್ನು ಹೊರಗೆ ಹಾಕುವಂತ ಕೆಲಸ ಮಾಡಬೇಕು. ಆಮೇಲೆ ಪೋಷಕಾಂಶಗಳ ಕೊರತೆ ಲಕ್ಷಣ ಹಳದಿಯಾಗೋದನ್ನ ಕಾಣಿಸ್ತು ಅಂತಂದ್ರೆ ಈಗ ನಾವೇನಪ್ಪಾ ಅಂತಂದ್ರೆ 10 ಗ್ರಾಂವರೆಗೆ 19 ಸಿಂಪಡಣೆ ಮಾಡಬೇಕು. ಇನ್ನು ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂತು ಅಂತಂದ್ರೆ ಈ ಜಿಂಜರ್ ರಿಚ್ ಅಂತ ಅನ್ನೋದು ಒಂದು ಅಂದ್ರೆ ಈ ಶುಂಠಿ ಬೆಳೆಗೆ ಬೇಕಾಗಿರುವಂತಹ ಲಘು ಪೋಷಕಾಂಶಗಳನ್ನ ಮಿಶ್ರಣಗಳನ್ನ ನಾವೇನಪ್ಪಾ ಅಂತಂದ್ರೆ ಅದಕ್ಕೆ ಸಿಂಪಡಣೆ ಮಾಡ್ಲಿಕ್ಕೆ ಈ ಜಿಂಜರ್ ರಿಚ್ ಅನ್ನೋದು 5 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ವಿ ಅಂತಂದ್ರೆ ಏನು ಈ ಲಘು ಪೋಷಕಾಂಶಗಳ ಕೊರತೆ ಈ ಬೆಳೆಗೆ ಕಾಡಿಸ್ತದೆ ಅದನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುವಂಥದ್ದು. ಇನ್ನ ಕೆಲವು ರೈತರು ಇತ್ತಿತ್ತಲಾಗಿ ಉಳ್ಳಾಗಡ್ಡೆ ಬೆಳೆಯುವಂಥವ್ರು ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಈಗ ಬೆಳೆ ಒಂದು ವೇಳೆ ನಾಟಿಗೆ ಮಾಡಿ 30 ದಿನ ಆಗಿತ್ತು ಅಂತಂದ್ರೆ ಅಂಥವ್ರು ಕಳೆ ನಿರ್ವಹಣೆಗಾಗಿ ಇದೇನಪ್ಪಾ ಅಂದ್ರೆ ಆಕ್ಸಿಕ್ಲೋರೋಫಿನ್ ಅಂತ ಒಂದು ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ರಾಸಾಯನಿಕ ಬರ್ತದೆ, ಕಳೆನಾಶಕ ಬರ್ತದೆ, ಅದನ್ನ ಸುಮಾರು 1 ಎಕರೆಗೆ 400 ml ನಷ್ಟು 250-400 ml ಅಷ್ಟು ನೀವು 1 ಎಕರೆಗೆ 400 ಲೀಟರ್ ನೀರಿನಲ್ಲಿ ಹಾಕಿ ಏನಪ್ಪಾ ಅಂತಂದ್ರೆ ಇದನ್ನ ಸಿಂಪಡಣೆ ಮಾಡಬಹುದು. ಸೊ ಇದರಿಂದ ನಾವು ಸಮರ್ಥವಾಗಿ ಏನಪ್ಪಾ ಅಂತಂದ್ರೆ ಕಳೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದ್ ವೇಳೆ 50 ದಿನದ ಬೆಳೆ ಇತ್ತು ನಮ್ದು ಉಳ್ಳಾಗಡ್ಡಿ, 50-65 ದಿವಸಕ್ಕೆ ಏನಪ್ಪಾ ಅಂದ್ರೆ ಗಡ್ಡೆ ಒಳಗಡೆ ಭೂಮಿಯ ಕೆಳಗಡೆ ಗಡ್ಡೆ ಬೆಳೆಯುವಂತಹದ್ದು ಸ್ಟೇಜ್ ಇದು. ಇಂಥ ಸಮಯದಲ್ಲಿ ಈ ಬರೇ ತಪ್ಪಲುಗಳನ್ನು ಬೆಳಿಲಾರದೆ ತಪ್ಪಲುಗಳಲ್ಲಿ ಇರುವಂತಹ ಶಕ್ತಿಯೆಲ್ಲ ಗಡ್ಡೆಗಳಿಗೆ ಬರಲಿ, ಗಡ್ಡೆಗಳು ಸರಿಯಾಗಿ ಕ್ವಾಲಿಟಿ ಬರಲಿ ಅಂತ ಹೇಳಿ ಒಂದು ಈ ಬೆಳವಣಿಗೆ ನಿಲ್ಲಿಸುವಂತಹ ಒಂದು ಏನಪ್ಪಾ ಅಂದ್ರೆ ಹಾರ್ಮೋನ್ ಇದೆ. ಅದು ಏನಪ್ಪಾ ಅಂತಂದ್ರೆ ಮಿರಾಕುಲ್ ಅನ್ನೋದು ಒಂದು ಹಾರ್ಮೋನ್ ಸಿಗ್ತದೆ. ಅದನ್ನ 2000 ppm ಅಂದ್ರೆ 1 ಲೀಟರ್ ನೀರಿಗೆ 2 ml ಅನ್ನಷ್ಟು ಬರೆಸಿ ದ್ರಾವಣ ತಯಾರಿಸಿಕೊಂಡು ನಾವು ಉಳ್ಳಾಗಡ್ಡಿ ಮೇಲೆ ಸಿಂಪಡಣೆ ಮಾಡಿದ್ವಿ ಅಂತಂದ್ರೆ ಗಡ್ಡೆ ಬಲಿವಿಕೆ ಹೆಚ್ಚಾಗಿ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇಷ್ಟು ಈ ತರಕಾರಿಗಳಲ್ಲಿ ಈ ವಾರದಲ್ಲಿ ನಮ್ಮ ರೈತರಿಗೆ ಅಲ್ಲಲ್ಲಿ ನಾವು ನೋಡಿರುವಂತಹದ್ದು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಸಂಗತಿಗಳನ್ನ ಹೇಳುವಂಥದ್ದು. ಇನ್ನ ಈ ಮಾವಿನ ತೋಟ ಇದ್ದವರು ಏನಪ್ಪಾ ಅಂತಂದ್ರೆ 2ನೇ ಕಂತು, ಮೊದಲನೇ ಕಂತು ಜೂನ್ ತಿಂಗಳಲ್ಲಿ ಗೊಬ್ಬರಗಳನ್ನು ಕೊಟ್ಟಿರಿ ವಯಸ್ಸಿಗೆ ಅನುಗುಣವಾಗಿ. ಈಗ ಎರಡನೇ ಕಂತಿನ ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ತಾವು ಕೊಡಬೇಕು. ಮತ್ತು ಮಾವಿನಲ್ಲಿ ಏನಪ್ಪಾ ಅಂತಂದ್ರೆ ಪೊಟ್ಯಾಷ್ ಅನ್ನ ಕೊಡಬೇಕಿದ್ದವರು ಈ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನ ಕೊಡದೆ ಬೇರೆ ರೂಪದಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ಅಥವಾ ಈ ಕಾಂಪ್ಲೆಕ್ಸ್ ಇರುವಂತಹ ಪೊಟ್ಯಾಷ್ ಅನ್ನ ಬಳಸುವುದು ಬಹಳ ಮುಖ್ಯವಾಗಿರುತ್ತದೆ. ಇಲ್ಲಾಂತಂದ್ರೆ ಎಲೆಗಳ ಅಂಚುಗಳು ಒಣಗಿ ಈ ಕ್ಲೋರಿನ್ ಟಾಕ್ಸಿಸಿಟಿ ಏನಂತೀವಿ ಅದನ್ನ ಕಾಣಿಸಬರೋದನ್ನ ಕೂಡ ನೋಡ್ತೀವಿ. ಮತ್ತೆ ಈ ಮಳೆ ಬರುವ ಸಂದರ್ಭ ಇರೋದ್ರಿಂದ ಈ ಮಾವಿನ ತೋಟದಲ್ಲಿ ಅನ್ನೆಸರಿಯಾಗಿ ನಾವು ಬೋರ್ವೆಲ್ಗಳ ನೀರನ್ನ ಕೊಟ್ವಿ ಅಂತಂದ್ರೆ ಆ ಕ್ಲೋರಿನ್ ಟಾಕ್ಸಿಸಿಟಿ ಅನ್ನೋದನ್ನು ಕಾಣಿಸ್ಬರ್ತದೆ. ಹಂಗಾಗಿ ಮಳೆ ನೀರಿನಲ್ಲಿ ಅಥವಾ ಈ ಬಾವಿ ನೀರನ್ನ ಕೊಡಬೇಕು. ಅನ್ನೆಸರಿಯಾಗಿ ಅಂದ್ರೆ ಅನಾವಶ್ಯಕವಾಗಿ ನೀರನ್ನ ತಳದಲ್ಲಿ ನಿಂದ್ರಿಸುವಂತಹದ್ದು, ಎಸ್ಪೆಷಲಿ ಏನಪ್ಪ ಅಂದ್ರೆ ವಿಶೇಷವಾಗಿ ನಾವು ಅದು ಕ್ಲೋರಿನ್ ಟಾಕ್ಸಿಸಿಟಿ ಅಲ್ಲಿ ಇರ್ತದೆ ಅಲ್ಲಿ ಹೆಚ್ಚು ನೀರು ಕೊಡುವುದನ್ನ ನಾವು ಕಡಿಮೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ರೈತರ ಬಾಂಧವರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಸೊ ಇಷ್ಟೆಲ್ಲ ಈ ಸಂಗತಿಗಳು ಈಗ ನಮ್ಗೆ ಇತ್ತಿತ್ತಲಾಗಿ ಕಂಡು ಬರುವಂತದ್ದು ಮತ್ತು ರೈತರು ಕೇಳಿರುವಂತ ಪ್ರಶ್ನೆಗಳಾಗಿವೆ. ಇನ್ನ ಮತ್ತೆ ಮುಂದೆ ರೈತರು ಏನಾದ್ರೂ ಪ್ರಶ್ನೆಗಳಿದ್ರೆ ಮುಂದಿನ ವಾರದಲ್ಲಿ ಅವುಗಳನ್ನ ನಾವು ಅಥವಾ ಮುಂದಿನ ಸಂಚಿಕೆಯಲ್ಲಿ ಅವುಗಳನ್ನ ನಾವು ಉತ್ತರ ಕೊಡ್ಲಿಕ್ಕೆ ಮತ್ತು ಮಾಹಿತಿಯನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ನನಗೆ ಕರೆ ಮಾಡಿ ಮಾಹಿತಿಯನ್ನ ಪಡಿಬಹುದು. ನನ್ನ ಮೊಬೈಲ್ ನಂಬರ್ 9980102727 9980102727. ಈ ನಂಬರ್ಗೆ ಕರೆ ಮಾಡಿ ತಾವು ಮಾಹಿತಿಯನ್ನ ಪಡಿಬಹುದು. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ರೈತ ಬಂಧುರೇ, ನಾನು ಡಾಕ್ಟರ್ ಜಹೀರ್ ಅಹಮ್ಮದ್, ಸಸ್ಯರೋಗ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ, ಕಲಬುರಗಿ. ಈಗಾಗಲೇ ತೊಗರಿ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ಇರತಕ್ಕಂತಹ ತೋಟಗಾರಿಕಾ ಬೆಳೆ ಬಗ್ಗೆ ಸ್ವಲ್ಪ ಒಂದು ಮುನ್ನೋಟ ಹೋಗೋಣ. ಈಗ ಸ್ಪೆಷಲಿ ಬಾಳೆ ನಮ್ಮ ಜಿಲ್ಲೆಯಲ್ಲಿ ಇದೆ. ಮಾವಿನ ನಂತರದ ಒಳ್ಳೆ ಬೆಳೆ ಅಂದ್ರೆ ಬಾಳೆನೆ. ಅದಕ್ಕೋಸ್ಕರ ಈ ಹಣ್ಣಿನ ಬೆಳೆಯಲ್ಲಿ ಈಗಾಗಲೇ ಯಾವ ರೀತಿ ಮಳೆಯ ಒಂದು ಪ್ರಭಾವ ಆಗಿದೆ ಅಂತ ನೋಡ್ಕೊಳ್ತೀವಿ. ಅದಕ್ಕೋಸ್ಕರ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣು ಬಹಳಷ್ಟು ಇಂಪಾರ್ಟೆಂಟ್ ಬಾಳೆ ಬೆಳೆಗೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ನೀರು ನಿಂತಾವೆ ಅಲ್ಲಿ ತೇವಾಂಶವನ್ನು ಹೆಚ್ಚು ಕಾಲ ಇರಬಾರದು. ಯಾಕಂದ್ರೆ ಬಿಸಿಲು ಬರುವವರೆಗೆ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮೋಡದ ದಿನಗಳು ಮತ್ತೆ ಬಿಸಿಲಿನ ದಿನಗಳು ಕಡಿಮೆ ಅಂತರ ಇದೆ. ಯಾಕಂದ್ರೆ ನಮ್ಗೆ ನಾವು ನೋಡ್ತಾ ಇದ್ದೇವೆ ಕಳೆದ ಒಂದು ಎರಡು ವಾರದಲ್ಲಿ ಮಳೆ ಸನ್ನಿವೇಶ ಮೋಡ ಸನ್ನಿವೇಶನೇ ಜಾಸ್ತಿ ಆಗ್ತಾ ಇದೆ. ಸೊ ಈಗ ತಕ್ಷಣದಲ್ಲಿ ನಾವು ನೋಡ್ಬೇಕಾದ್ರೆ ರೈತರು ಎಲ್ಲೆಲ್ಲಿ ಎಲೆ ಹಳದಿ ಆಗ್ತಾ ಇದಾವೆ, ತಿಳಿ ಹಳದಿ ಆಗುತ್ತೆ, ನೀರು ತೇವಾಂಶ ಜಾಸ್ತಿ ಆಗಿದೆ, ಅಲ್ಲಿ ನಾವು ಬಾಳೆ ಬೆಳೆಗಾರರು ಬೇವು ಮಿಶ್ರಿತ ಯೂರಿಯಾ ಅಂತ ಹೇಳ್ತೇವೆ, ನೀಮ್ ಕೋಟೆಡ್ ಯೂರಿಯಾ, ಅದನ್ನ ಜಸ್ಟ್ 100 ಗ್ರಾಂ ಪ್ರತಿ ಗಿಡಕ್ಕೆ ಹಾಕ್ಬೇಕಾಗುತ್ತೆ. 1/2 ಫೀಟ್ ದೂರದಿಂದ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಬಡ್ಡೆನೆ ಹಾಕ್ಬಾರ್ದು, ಬಡ್ಡೆಗಿಂತ 1/2 ಫೀಟ್ ಅಥವಾ 1 ಫೀಟ್ ದೂರದಿಂದ ಹಾಕ್ಬೇಕಾಗುತ್ತೆ, ಅದು ಬೇರುಗಳು ತಗೊಳ್ತೇವೆ. ಆಮೇಲೆ ಎಲೆಗಳೆಲ್ಲ ಹಳದಿ ಆಗಿದಂಗೆ ಕಾಣ್ತವೆ. ಎಲೆಯಲ್ಲಿ ಹಳದಿ ಎಲ್ಲಿ ಆಯ್ತು ಅಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಪೋಷಕಾಂಶದ ಕೊರತೆ ಕಾಣ್ತಾ ಇರೋದ್ರಿಂದ ಅದನ್ನು ನೀರಿನಲ್ಲಿ ಕರಗುವಂತಹ ಗೊಬ್ಬರ ಆಗಿರ್ಬಹುದು 19-5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಸಾವಯವ ರೈತರು ಜೀವಾಮೃತವನ್ನು ಬಳಸ್ಕೊಳ್ಬೇಕಾಗುತ್ತೆ. 1 ಎಕರೆಗೆ 2 ಬ್ಯಾರಲ್ನಷ್ಟು ಬೇಕಾಗುತ್ತೆ, ಅಂದ್ರೆ 2 ಜಗ್ನಷ್ಟು ಒಂದೊಂದು ಗಿಡ ಬಡ್ಡೆಗೆ ಹಾಕ್ಬೇಕಾಗುತ್ತೆ ಜೀವಾಮೃತ. ಡ್ರಿಪ್ ಅಲ್ಲಿ ಬಿಡುವಂತಹ ರೈತರು ಜೀವಾಮೃತವನ್ನು ಉಪಯೋಗಿಸ್ಕೊಳ್ಬಹುದು. ಅದೇ ರೀತಿ ಎಲ್ಲಾದ್ರೂ ಸುಳಿ ವಂಕು ಹೋಗ್ತಾ ಇದೆಯಾ ನೋಡ್ಕೊಳ್ಬೇಕು. ಸಣ್ಣ 2 ತಿಂಗಳ ಗಿಡದಿಂದ ಹಿಡಿದು ಬಿಟ್ಟು ಬಾಳೆ ಗೊನೆ ಹಾಕುವವರೆಗೂ ವಿವಿಧ ಸನ್ನಿವೇಶದಲ್ಲಿ ಆ ಎಲ್ಲಾದ್ರೂ ವಕ್ರ ಆಗಿ ಬೆಂಡು ಹೋಗ್ತಾ ಇದೆ. ಅಲ್ಲಿ ನಾವು ಅಂದ್ರೆ ಬೋರಾನ್ನ ಕೊರತೆ ಕಾಣ್ತಾ ಇದೆ. ಆಮೇಲೆ ಸುಳಿ ಕೊಳಿಯುವಂತ ರೋಗ ಕೂಡ ಬರುವ ಸಾಧ್ಯತೆ ಇದೆ. ಅಲ್ಲಿ ರೈತರು ಎಲ್ಲಿ ಸುಳಿ ಕೊಳಿತಾ ಇದೆ, ಸುಳಿ ಭಾಗದಲ್ಲಿ ವಕ್ರ ಆಗಿ ಹೋಗ್ತಾ ಇದೆ, ಅಲ್ಲಿ ತಕ್ಷಣನೇ ಈ ಕಂಡು ಕೂಡಲೇ ನಾವು ಕಾಪರ್ ಆಕ್ಸಿಕ್ಲೋರೈಡ್ COC ಅಂತ ಹೇಳ್ತೀವಿ, ಅದನ್ನು 2 ಗ್ರಾಂ, ಆಮೇಲೆ ಸ್ಟೆಪ್ಟೋಸೆಕ್ಲಿನ್ ಸಣ್ಣ ಪ್ಯಾಕೆಟ್ ಸಿಗುತ್ತೆ, ಅದನ್ನು 1/2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸುಳಿ ಭಾಗ ನಿಮಗೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸುಳಿಯ ಒಳಗಡೆ ಇದು ಕೂತಿರುತ್ತೆ ಆ ರೋಗಾಣು, ಅಲ್ಲಿಗೂ ಕಾಣ್ಬೇಕಾಗುತ್ತೆ. ಇಲ್ಲಿಂದ ಕೆಳಗಡೆ ಬಡ್ಡೆವರೆಗೂ ಹೋಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಸೂಕ್ಷ್ಮವಾಗಿ ಗಮನಿಸಬೇಕು. ಅಥವಾ ಟ್ರೈಕೋಡರ್ಮ ಪುಡಿ ಇರುತ್ತೆ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಆಗ್ಲಿ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗ್ಲಿ, ಎಲ್ಲ ಸಿಗುತ್ತೆ. ಅಥವಾ RSK ಸಿಗುತ್ತೆ. ಅದನ್ನು 10 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಬಿಟ್ಟು ಸಿಂಪಡಣೆ ಮಾಡಿದ್ರು ಹಾಗೂ ಬಡ್ಡೆಗೆ ಹಾಕಿದ್ರು ಈ ರೋಗವನ್ನು ಹದೋಟಿ ಮಾಡಬಹುದು. ಆಮೇಲೆ ಬಡ್ಡೆ ಕೊಳೆಯುವ ರೋಗ ಇರುತ್ತೆ, ಆ ಬಡ್ಡೆ ಕೊಳೆಯುವ ರೋಗಗಳು ಬೀಳ್ತವೆ. ಬಾಳೆಹಣ್ಣೆಲ್ಲ ಚುಕ್ಕಿ ತುಂಬಾ ಬಿದ್ದಿರುತ್ತೆ, ಆ ಚುಕ್ಕಿಗಳು ಇದ್ದಷ್ಟು ಟೇಸ್ಟ್ ಅಂತ ಹೇಳ್ತೇವೆ, ಆದ್ರೆ ಅದು ಎಲೆಗಳಿಗೆ ಕಾಣುವ ಮೊದಲೇ ನಾವು ನೋಡ್ಕೋಬೇಕಾಗುತ್ತೆ. ಎಲೆ ಚುಕ್ಕಿ ರೋಗಗಳು ಜಾಸ್ತಿ ಆದಾಗ ಬೆಳೆ ಕುಂಠಿತ ಆಗುತ್ತೆ. ಯಾಕಂದ್ರೆ ಇನ್ನೂ ಗೊನೆ ಹಾಕಿರಲ್ಲ, ಅಂತ ಟೈಮಲ್ಲೇ ಎಲ್ಲವೂ ಚುಕ್ಕಿ ಚುಕ್ಕಿ ಬಂದು ಅಲ್ಲಿ ಹಳದಿ ಆಗ್ತವೆ. ಅಂತ ಟೈಮಲ್ಲಿ ನಾವು ನೋಡ್ಕೋಬೇಕಾಗುತ್ತೆ, ಎಲ್ಲಿ ಚುಕ್ಕಿ ರೋಗ ಹರಡ್ಕೊಂಡು ಜಾಸ್ತಿ ಎಲೆ ಸುಟ್ಟಂಗೆ ಆಗುತ್ತೆ ಅಲ್ಲಿ ನಾವು ಕ್ಲೋರೋಥಲೈನ್ ಕವಚ ಅಂತ ಹೇಳಿ 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಗಾಳಿಯ ವೇಗ ನಾವು ಬಹಳಷ್ಟು ಜಾಸ್ತಿ ನೋಡ್ತಾ ಇದ್ದೇವೆ ಕಳೆದ 1-2 ವಾರದಿಂದ. ಮಧ್ಯಾಹ್ನ 10:30 ಮುಂಜಾನೆ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲವರೆಗೂ ಗಾಳಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಸನ್ನಿವೇಶದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಮುಂಜಾನೆ ಟೈಮಲ್ಲೇ ಸಿಂಪರಣಾ ಕೆಲಸವನ್ನು ರೈತರು ಮುಗಿಸ್ಕೊಳ್ಬೇಕಾಗುತ್ತೆ. ಇಲ್ಲಾದ್ರೆ ಮಧ್ಯಾಹ್ನ ನಂತರ ಏನಿದೆ ಗಾಳಿ ಜಾಸ್ತಿ ಹಾಕೊಂಡು ಇನ್ನು ಪರಿಣಾಮಕಾರಿಯಾಗಿ ಸಿಂಪರಣೆ ಮಾಡಕ್ಕೆ ಆಗುದಿಲ್ಲ. ಆಮೇಲೆ ಬಾಳೆ ಬೆಳೆಗಾರರು ಬಾಳೆ ರೈತರು ಒಂದು ನೆನಪಿಟ್ಕೊಳ್ಬೇಕು, ಮಳೆಗಾಲ ಆಗಿದ್ರಿಂದ ನೀರು ಎಲೆಯಲ್ಲಿ ಸ್ಪ್ರೇ ಮಾಡಿದ್ರು ಸೀದಾ ಕೆಳಗೆ ಬಿದ್ದು ಬಿಡುತ್ತೆ ಭೂಮಿಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಗಲ್ ಪಂಪ್ ಅಂದ್ರೆ 15 ಲೀಟರ್ ನೀರಿಗೆ 5 ml ಅಷ್ಟು ಆದ್ರೂ ಅಂಟ ಹಾಕ್ಬೇಕು, ಎಡಸಿವ್ ಅಂತ ಹೇಳ್ತೇವೆ ಅಥವಾ ವೆಟ್ಟಿಂಗ್ ಅದನ್ನ ಹಾಕ್ಬೇಕಾಗುತ್ತೆ. ಆವಾಗ ಸಿಂಪರಣ ದ್ರಾವಣ ಯಶಸ್ವಿಯಾಗಿ ಎಲೆಗೆ ಸಿಗುತ್ತೆ. ಒಂದು ಕೆಸು ಆಗ್ಲಿ ಅಥವಾ ಬಾಳೆ ಆಗ್ಲಿ ತೆಂಗಿನ ಜಾತಿಗೆ ಇರುವಂತದ್ದು ಇವೆಲ್ಲವೂ ಸಿಂಪರಣೆ ಮಾಡುವಾಗ ಸ್ವಲ್ಪ ಆದ್ರೂ ಅಂಟು ಹಾಕ್ಬೇಕಾಗುತ್ತೆ. ಇಲ್ಲದ್ರೆ ಎಲೆಗಳಲ್ಲಿ ಏನು ಸಿಂಪರಣೆ ಮಾಡಿದ್ರು ಅದು ಪರಿಣಾಮಕಾರಿ ಆಗಲ್ಲ ಔಷಧಿಗಳು. ಸೊ ಇದು ಮುಖ್ಯ ರೋಗಗಳು. ಬಾಳೆಯಲ್ಲಿ ಇರ್ತಕ್ಕಂಥದ್ದು ಒಂದು ವಕ್ರ ಹೋಗುವಿಕೆ, ಆಮೇಲೆ ಇರ್ತಕ್ಕಂತ ಹಳದಿ ಆಗುವಿಕೆ, ಆಮೇಲೆ ಸುಳಿ ಬೆಂಡಾಗುವಂತದ್ದು. ಈ ಮೂರನ್ನು ನೋಡ್ಕೊಳ್ಳಿ ರೈತ ಬಾಂಧವರೇ. ನಿಮ್ಮ ಮಳೆಗಾಲದಲ್ಲಿ ಇರ್ತಕ್ಕಂತಹ ರೋಗವನ್ನು ಇಲ್ಲಿ ಹತೋಟಿ ಮಾಡಿದ್ರೆ ನೆಕ್ಸ್ಟ್ ಚಳಿಗಾಲದ ರೋಗಗಳನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಚಳಿ ಸನ್ನಿವೇಶದಲ್ಲಿ ಮಂಜು ಬಿದ್ದಾಗ ಏನಾಗುತ್ತೆ ಅದರ ಹತೋಟಿ ಕೂಡ ನಾವು ಬರುವ ಒಂದು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ER ಕ್ರೂಬರ್ ಅಂತೇಳಿ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾನು ರೈತರಿಗೆ ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಈ ಹಣ್ಣಿನ ಬೆಳೆಗಳನ್ನು ನಾಟಿ ಮಾಡುವಂತ ರೈತರು ಕೆಲವು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಉದಾಹರಣೆಗೆ ತಾವುಗಳು ಆಯ್ಕೆ ಮಾಡಿದ ಹೊಲದಲ್ಲಿ ಕುಣಿಗಳನ್ನು ತೆಗೆಯಬೇಕು. ಕುಣಿಗಳನ್ನು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಕುಣಿಗಳು ತೆಗೆಯುವುದು ಬಹಳ ಸೂಕ್ತ. ಯಾಕಂದ್ರೆ ಬೇಸಿಗೆ ಸಮಯದಲ್ಲಿ ಕುಣಿಗಳು ತೆಗೆದಿದ್ದೇ ಆದರೆ ತಾವುಗಳು ಆ ಮಣ್ಣಿನಲ್ಲಿರುವಂತಹ ಗಿಡಗಳಿಗೆ ಹಾನಿ ಕೊಡುವಂತಹ ಯಾವುದೇ ಸೂಕ್ಷ್ಮ ಜೀವಿಗಳಿದ್ದರೂ ಸಹ ಅವುಗಳು ಬಿಸಿಲಿನ ತಾಪಕ್ಕೆ ಅವು ಸಾಯುತ್ತವೆ. ಮತ್ತು ಕುಣಿ ತೆಗೆಯುವ ಸಮಯದಲ್ಲಿ ಮೇಲಿನ ಮಣ್ಣು ಒಂದು ಬದಿಯಲ್ಲಿ ಹಾಕಬೇಕು. ಯಾಕಂದ್ರೆ ಈ ಮೇಲಿನ ಮಣ್ಣು ಬಹಳ ಫಲವತ್ತವಾಗಿರುವುದರಿಂದ ಆ ಮಣ್ಣನ್ನು ನಾವು ಯಾವುದೇ ಕಾರಣಕ್ಕೂ ಈ ಒಳಪದರಿನ ಮಣ್ಣಿನೊಂದಿಗೆ ಬೆರೆಸಬಾರದು. ಆದ್ದರಿಂದ ಕುಣಿ ತೆಗೆಯುವ ಸಮಯದಲ್ಲಿ ನಾವು ಮೇಲ್ಮಣ್ಣನ್ನು ಒಂದು ಬದಿಯಲ್ಲಿ ಹಾಕುದಾದ್ರೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನಂತರ ಕುಣಿ ತೆಗೆದು ಒಂದು 15-20 ದಿನಗಳ ನಂತರ ನಾಟಿ ಮಾಡುವುದಕ್ಕಿಂತ ಮುಂಚೆ ಸುಮಾರು 15-1 ತಿಂಗಳ ಮುಂಚೆ ತಾವುಗಳ ಕುಣಿಗಳನ್ನು ಮತ್ತೆ ನೀವು ಮುಚ್ಚಬೇಕಾಗುತ್ತೆ. ಯಾವ ರೀತಿ ತುಂಬಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಮಣ್ಣು, ನಾ ಈಗಾಗಲೇ ಹೇಳಿದೆಲ್ಲ, ಒಂದು ಬದಿಯಲ್ಲಿ ಹಾಕಿರುವಂತಹ ಮೇಲ್ಮಣ್ಣನ್ನ ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ನೀವು ಒಂದು ಆ ಕುಣಿಗಳನ್ನು ತುಂಬಬೇಕು. ಇದು ಅತಿ ಅವಶ್ಯಕ. ಇದರಿಂದ ಏನಾಗುತ್ತೆ, ನೀವು ಫಲವತ್ತಾದ ಮಣ್ಣನ್ನ ನೀವು ಮಣ್ಣಿನಲ್ಲಿ ಮತ್ತೆ ತಿರುಗಿ ಮಣ್ಣಿನಲ್ಲಿ ಆ ಕುಣಿಯಲ್ಲಿ ಹಾಕೋದ್ರಿಂದ ನಾಟಿ ಮಾಡಿದ ಗಿಡ ವಿಶೇಷವಾಗಿ ಚೆನ್ನಾಗಿ ಬೆಳೆದು ಒಂದು ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳಬಹುದು. ಇನ್ನು ಈ ಕುಣಿಗಳನ್ನು ತುಂಬಿದ ನಂತರ ಈಗ ಗಿಡಗಳನ್ನು ನಾಟಿ ಮಾಡುವಾಗ ಒಂದು ವಿಶೇಷವಾದ ಒಂದು ಕಾಳಜಿ ರೈತರು ವಹಿಸಬೇಕು. ನಾನು ಹೆಚ್ಚಾಗಿ ಬಹಳ ಜನ ರೈತರಲ್ಲಿ ನೋಡ್ತಾ ಇರ್ತೇನೆ ಈ ಒಂದು ಕಾಳಜಿ ಮಾಡ್ತಾ ಇರೋದು. ಏನಂದ್ರೆ ಕಸಿ ಅಥವಾ ಕಣ್ಣು ಕಟ್ಟಿದ ಭಾಗ, ಯಾವ ಸಸಿ ತಗೋತಿರಲ್ಲ ಆ ಸಸಿ ಮೇಲೆ ಒಂದು ಕಸಿ ಅಥವಾ ಕಣ್ಣು ಕಟ್ಟಿದ ಭಾಗ ಇರ್ತದೆ, ಅದು ಯಾವುದೇ ಕಾರಣಕ್ಕೂ ನಾಟಿ ಮಾಡುವ ಸಮಯದಲ್ಲಿ ಮಣ್ಣಿನಲ್ಲಿ ಮುಚ್ಚಬಾರದು, ಮಣ್ಣಿನ ಒಳಗಡೆ ಹೋಗಬಾರದು. ಯಾವಾಗಲೂ ಮಣ್ಣಿನ ಮೇಲೆ ಇರುವಂತೆ, ಭೂಮಿ ಮೇಲೆ ಇರುವಂತೆ ತಾವು ನೋಡ್ಕೋಬೇಕು. ಒಂದು ವೇಳೆ ತಾವು ಈ ಕಾಳಜಿ ಮಾಡದೇ ಇದ್ರೆ ಆ ಕಸಿ ಮಾಡಿದ ಅಥವಾ ಕಣ್ಣು ಕಟ್ಟಿದ ಭಾಗ ಮಣ್ಣಿನಲ್ಲಿ ಮುಚ್ಕೊಂಡು ಹೋಗ್ಬಿಡ್ತಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಗಿಡಗಳು ಸಾಯುವಂತ ಸಂಖ್ಯೆ ಹೆಚ್ಚಾಗುತ್ತೆ. ಆದ್ದರಿಂದ ರೈತರು ಯಾವುದೇ ಕಾರಣಕ್ಕೂ ಈ ಒಂದು ಕಾಳಜಿ ವಹಿಸಲೇಬೇಕಂತ ಹೇಳಕ್ಕೆ ಬಯಸ್ತೇನೆ. ಇನ್ನು ನಾಟಿ ಮಾಡಿದ ನಂತರ ತಾವುಗಳು ಸಾಮಾನ್ಯವಾಗಿ ಆಸರೆ ಕೋಲನ್ನು ಕೊಡುವುದು ಮರಿಬಾರದು. ಆಸರೆ ಕೋಲ್ ಅಂದ್ರೆ ಯಾವುದೇ ಒಂದು ಬಾಂಬು ಅಥವಾ ಯಾವುದೇ ಕಟ್ಟಿಗೆಯಿಂದ ನಾವು ನಾಟಿ ಮಾಡಿದ ಗಿಡಗಳಿಗೆ ಆಸರೆ ಕೊಡುವುದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ ಅಂದ್ರೆ ಮೊದಲಿಗೆ ಈಗ ನಾಟಿ ಮಾಡಿದ ಗಿಡ ಬೇಗ ಮಣ್ಣಿಗೆ ಹೊಂದಿಕೊಂಡು ಬೇಗ ಅದು ಬೆಳವಣಿಗೆಯನ್ನ ಪ್ರಾರಂಭ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆದ್ದರಿಂದ ರೈತರು ನಾಟಿ ಮಾಡಿದ ನಂತರ ಆಸರೆ ಕೊಡುವುದು ಬಹಳ ಮುಖ್ಯ. ಇದು ಮಾಡದೇ ಇದ್ದರೆ ಎಷ್ಟೋ ಸಲ ಗಾಳಿಗೆ ಗಿಡಗಳು ಅಲೆಗಾಡಿ ಬೇಗ ಅವು ಹೊಂದಿಕೊಂಡು ಬೆಳೆದೇನೆ ಗಿಡ ಸಾಯುವಂಥದ್ದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಹೆಚ್ಚು ಬೆಲೆ ಕೊಟ್ಟು ನೀವು ಗಿಡಗಳನ್ನು ತಂದಿದ್ದರಿಂದ ಆದ ರೈತರು ಈ ನಾಟಿ ಮಾಡುವಂತ ತಾವುಗಳು, ಯಾಕಂದ್ರೆ ನಮ್ಗೆ ಗೊತ್ತಿದೆ ಇವತ್ತು ಕಸಿ ಮತ್ತು ಕಣ್ಣು ಹಾಕಿದ ಗಿಡಗಳು 100, 150, 200 ರೂಪಾಯಿ ಒಂದು ಗಿಡ ತಂದಿರ್ತೀರಿ. ಅಂತ ಒಂದು ಸಮಯದಲ್ಲಿ ಈ ಒಂದು ಸಣ್ಣ ಪ್ರಮಾಣದ ಒಂದು ಕಾಳಜಿ ನೀವು ಮಾಡದೇ ಇದ್ರೆ ನೀವು ಗಿಡಗಳನ್ನ ಕಳೆಕೊಡುವಂತ ಶಕ್ತಿ ಬಹಳ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ನಾಟಿ ಮಾಡಿದ ನಂತರ ಮಿತವಾಗಿ ನೀರು ಕೊಡಲೇಬೇಕು. ನೀವು ಮಿತವಾಗಿ ನೀರು ಕೊಡೋದ್ರಿಂದ ಏನಾಗುತ್ತೆ, ನೀವು ಹಾಕಿದ ಮಣ್ಣಿನಲ್ಲಿರುವಂತಹ ಗಾಳಿ ಹೊರಗಡೆ ಬಂದು ಬೇರುಗಳಿಗೆ ಹೊರಗಿನಿಂದ ಗಾಳಿ ಹೋಗದೆ ಇರೋದ್ರಿಂದ ಬೇಗ ಅವು ಗಿಡಗಳು ಅಂದ್ರೆ ಹೊಸ ಬೇರುಗಳು ಒಂದು ಬೆಳೆಯಲಿಕ್ಕೆ ಬಹಳ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ನಾಟಿ ಮಾಡಿದಂತ ನೀವು ಮಿತವಾದಂತ ನೀರನ್ನ ಕೊಡ್ತಾ ಇರಬೇಕು. ಆಮೇಲೆ ಇನ್ನು ಅತಿ ಒಂದು ಮುಖ್ಯ, ನಾ ಬಹಳ ಜನ ರೈತರಲ್ಲಿ ತೋಟದಲ್ಲಿ ನೋಡ್ತಾ ಇರ್ತೀನಿ, ನಾಟಿ ಮಾಡ್ತಾರೆ ಬಿಟ್ಟು ಬಿಡ್ತಾರೆ, ನಾಟಿ ಮಾಡಿದ ನಂತರ ನೀರ್ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಅತಿ ಮುಖ್ಯವಾದ ಕಸಿ ಮತ್ತು ಕಣ್ಣು ಹಾಕಿದ ಸಸಿಗಳನ್ನು ಉಪಯೋಗ ಮಾಡುವಾಗ ನೀವು ಗಿಡ ಕೆಳಭಾಗದಲ್ಲಿ ಬರುವಂತ ಚಿಗುರುಗಳನ್ನು, ಅದು ಅಂದ್ರೆ ಬೇರು ಸಸ್ಯದ ಮೇಲೆ ಅಂದ್ರೆ ಕೆಳಭಾಗದ ಗಿಡದ ಕೆಳಭಾಗದಲ್ಲಿ ಬರುವಂತ ಯಾವುದೇ ಚಿಗುರುಗಳನ್ನು ಸತತವಾಗಿ ನೀವು ತೆಗಿತಾ ಇರಬೇಕು. ಒಂದು ವೇಳೆ ನೀವು ಚಿಗುರುಗಳನ್ನ ತೆಗೆದು ಹಾಗೆ ಬಿಟ್ಟಿದ್ದೆ ಆದ್ರೆ ಅವು ಮುಂದೆ ಬೆಳೆದು ಯಾವದ್ರಿಂದ ನೀವು ಹಣ್ಣನ್ನು ಪಡಿಬೇಕಂತೀರಿ ಆ ಒಂದು ಭಾಗ ಒಂದು ಬೆಳವಣಿಗೆ ಕಾಣದೆ ಬೇರು ಸಸ್ಯದಿಂದ ಬರುವಂತಹ ಚಿಗುರುಗಳು ಬೆಳೆದು ನಾಳೆ ನಿಮಗೆ ಯಾವ್ದು ಇವತ್ತು ಮಾವು ನಿಮಗೆ ಒಂದು ಬೆನಿಶಾನ್ ಬೇಕಂತಂದ್ರೆ ಅದು ಬೆನಿಶಾನ್ ಬರುವುದಿಲ್ಲ. ಯಾಕಂದ್ರೆ ಅದು ನೀವು ಈ ಕಸಿ ಮಾಡುವ ಬತ್ತುಕನ್ನು ಹಾಕೋದ್ರಲ್ಲಿ ಎರಡು ಸಸಿ ಭಾಗ ಕೂಡಿ ಒಂದು ಸಸಿಗಳನ್ನು ತಯಾರು ಮಾಡ್ತೀವಿ. ಆದ್ರಿಂದ ರೈತರು ಇದನ್ನ ತಪ್ಪದೇ ಮಾಡ್ಬೇಕಂತ ನಾನು ಹೇಳಕ್ಕೆ ಬಯಸ್ತೇನೆ. ಇನ್ನು ಆಕಾರ ಕೊಡೋದು, ಗಿಡ ನಾಟಿ ಮಾಡಿದ ನಂತರ ನೀವು ಮೊದಲು ಎರಡು ಮೂರು ವರ್ಷ ಸತತವಾಗಿ ಗಿಡಗಳಿಗೆ ಒಂದು ಆಕಾರ ಕೊಡುವುದನ್ನು ಮರಿಬಾರದು. ಗಿಡನ ಯಾಕ ಬೇಕಾದ ಬೆಳಿಲಿಕ್ಕೆ ಬಿಡಬಾರದು, ಅದಕ್ಕೆ ಬೇಕಾದ ರೀತಿಯಲ್ಲಿ ಆಕಾರ ಕೊಡುವುದರಿಂದ ಗಿಡ ಏನಾಗುತ್ತೆ ಹೆಚ್ಚಿನ ಒಂದು ರೀತಿಯಲ್ಲಿ ಚೆನ್ನಾಗಿ ಬೆಳೆದು ಮುಂದಿನ ದಿನಗಳಲ್ಲಿ 40-50 ವರ್ಷಗಳಿವೆ ನಿಮಗೆ ಹೆಚ್ಚು ಫಲವನ್ನು ಕೊಡಲಿಕ್ಕೆ ಸಹಾಯ ಮಾಡ್ತದೆ. ಅದರ ಜೊತೆಗೆ ಯಾವ ಗಿಡಗಳಿಗೆ ಚಾಟಿ ಅವಶ್ಯಕತೆ ಇದೆ ಆ ಗಿಡಗಳ ಒಂದು ಚಾಟಿ ಮಾಡಬೇಕು. ಚಾಟಿ ಮಾಡೋದಂದ್ರೆ ಕತ್ತರಿಸುವುದು. ಆ ಗಿಡಗಳನ್ನ ನೀವು ಹಿತಮಿತವಾಗಿ ಶಿಫಾರಸು ಮಾಡಿದ ರೀತಿಯಲ್ಲಿ ನೀವು ಆ ಗಿಡಗಳನ್ನ ಚಾಟಿ ಮಾಡಬಹುದು. ಇನ್ನು ಕೊನೆಯದಾಗಿ ನಾನು ಏನ್ ಹೇಳೋದಂದ್ರೆ ಮೊದಲಿಗೆ ನಾಟಿ ಮಾಡಿದ ಮೊದಲು ಎರಡು ಮೂರು ವರ್ಷವರೆಗೆ ಹಣ್ಣಿನ ಗಿಡಗಳ ಮೇಲೆ ಬರುವಂತ ಯಾವುದೇ ಚಿಗುರುಗಳನ್ನ ಹೂ ಮತ್ತು ಕಾಯಿಗಳನ್ನ ಅವಾಗಿಂದ ಅವಾಗೆ ಕಂಡಾಗ ಮಾತ್ರ ತೆಗೆದು ಹಾಕಬೇಕು. ಇದು ಸಾಮಾನ್ಯ ರೈತರು ಸಣ್ಣ ಗಿಡಗಳಿಗೆ ಹೂ ಕಾಯಿಗಳು ಬಿಟ್ಟು ನಾವು ಕಾಣ್ತೇವೆ. ಇವೆಲ್ಲವುಗಳನ್ನ ತಾವುಗಳು ಕಾಳಜಿ ಮಾಡಿದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಫಸಲು ಗಿಡಗಳಿಂದ ಪಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. ಆದ್ಮೇಲೆ ಇಲ್ಲಿ ತನಕ ತಜ್ಞರು ಹೇಳಿದ್ದನ್ನ ಕೇಳಿದ್ರಿ, ಅವರ ಸಲಹೆ ಸೂಚನೆಗಳನ್ನ ಕೇಳಿದ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹೊಸ ವಿಷಯಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್, ಬೀದರ್ದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾ ಲಿಂಗದಳ್ಳಿ ಮಲ್ಲಿಕಾರ್ಜುನ್ ಹಾಗೂ ಪ್ರಾಧ್ಯಾಪಕರಾದ ಡಾ ಎಆರ್ ಕುರುಬಾರ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಮೈನಾಬಾಯಿ ಸಡಗಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣ. ಕಂತ ಬೇಡಕ್ಕೆ ಮನೆ ಕೊಟ್ಟ ಬೇಡ ತೊಳೆ ಕಂತ ಬೇಡಕ್ಕೆ ಮನೆ ಕೊಟ್ಟ ಬೋಂದ ಬೋಟೆ ಬಾಗೋಲಾಲೇ ಮಗು ಮುರುದಲ್ಲ ಬೋಂದ ಬೋಟೆ ಬಾಗೋಲಾಲೇ ಮಗು ಮುರುದಲ್ಲ ಬೋಂದ ಬೋಟೆ ಬಾಗೋಲಾಲೇ ಮಗು ಮುರುದಲ್ಲ ಬೋಂದ ಬೋಟೆ ಬಾಗೋಲಾಲೇ ಮಗು ಮುರುದಲ್ಲ ಬೋಂದೇ ಬೊಟ್ಟೆ ಬಗಲಾಲೆ ಸೋಭದ್ರ ಹೋಗೋತ ಬರವತ್ತ ತಿಂದಲೇ ಮಗು ಮುರುದಲ್ಲ ಹೋಗೋತ ಬರವತ್ತ ತಿಂದಲೇ ಮಗು ಮುರುದಲ್ಲ ಹೋಗೋತ ಬರೋತ ತಿಂದಲೇ ಮಗು ಮುರುದಲ್ಲ ಹೋಗೋತ ಬರೋತ ತಿಂದಲೇ ಮಗು ಮುರುದಲ್ಲ ಬೇಡಿ ಕೊಳ್ಳೇಕಂತ ಬೇಡಿಕೆ ಮನೆ ಕೊಟ್ಟ ಬೇಗು ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೋಳಿಗೆ ಬೊಟ್ಟೆ ಬಾಗುಲಾಲೇ ಮಗು ಮುರುದಲ್ಲ ಹೋಳಿಗೆ ಬೊಟ್ಟೆ ಬಾಗುಲಾಲೇ ಮಗು ಮುರುದಲ್ಲ ಹೋಳಿಗೆ ಬೊಟ್ಟೆ ಬಾಗುಲಾಲೇ ಮಗು ಮುರುದಲ್ಲ ಹೋಳಿಗೆ ಬೂಟಿ ಬಗಲಲ್ಲೇ ಮಗು ಮುರುದಲ್ಲೇ ಹೋಳಿಗೆ ಬೊಟ್ಟೆ ಬಗಲಲ್ಲಿ ಸೋಗಮ್ಮ ಹೋಳಿಗೆ ಬೊಟ್ಟೆ ಬಗಲಲ್ಲಿ ಸೋಗಮ್ಮ ಹೋಗೋತ ಬರವತ್ತ ಉಂಡಲ್ಲೇ ಮಗು ಮುರುದಲ್ಲೇ ಹೋಗೋತ ಬರವತ್ತ ಉಂಡಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಉಂಡಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಉಂಡಲ್ಲೇ ಮಗು ಮುರುದಲ್ಲೇ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬಾನಾರ ಬೊಟ್ಟೆ ಬಗಲಲ್ಲೇ ಮಗು ಮುರುದಲ್ಲೇ ಬಾನಾರ ಬೊಟ್ಟೆ ಬಗಲಲ್ಲೇ ಮಗು ಮುರುದಲ್ಲೇ ಬಾನಾರ ಬೊಟ್ಟೆ ಬಗಲಲ್ಲೇ ಮಗು ಮುರುದಲ್ಲೇ ಬಾನಾದ ಬೊಟ್ಟೆ ಬಗಲಲ್ಲೇ ಮಗು ಮುರುದಲ್ಲೇ ಬಾನಾದ ಬೊಟ್ಟೆ ಬಗಲಲ್ಲಿ ಸೇವಮ್ಮ ಬಾನಾದ ಬೊಟ್ಟೆ ಬಗಲಲ್ಲಿ ಸೇವಮ್ಮ ಹೋಗೋತ ಬರವತ್ತ ಉಂಡಲ್ಲೇ ಮಗು ಮುರುದಲ್ಲೇ ಹೋಗೋತ ಬರವತ್ತ ಉಂಡಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಉಂಡಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಉಂಡಲ್ಲೇ ಮಗು ಮುರುದಲ್ಲೇ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಆಹಾರ ಜಡಗ ಕೈಯಲ್ಲೇ ಮಗು ಮುರುದಲ್ಲೇ ಅಂಬಾರ ಜಗ್ಗ ಕೈಯಲ್ಲೇ ಮಗು ಮುರುದಲ್ಲೇ ಅಂಬಾರ ಜಗ್ಗ ಕೈಯಲ್ಲೇ ಮಗು ಮುರುದಲ್ಲೇ ಅಂಬಾರ ಜಗ್ಗ ಕೈಯಲ್ಲೇ ಮಗು ಮುರುದಲ್ಲೇ ಅಂಬಾರ ಜಗ್ಗ ಕೈಯಲ್ಲೇ ತಾರಮ್ಮ ಅಂಬಾರ ಜಗ್ಗ ಕೈಯಲ್ಲೇ ತಾರಮ್ಮ ಹೋಗೋತ ಬರವತ್ತ ಸುರುದಲ್ಲೇ ಮಗು ಮುರುದಲ್ಲೇ ಹೋಗೋತ ಬರವತ್ತ ಸುರುದಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಸುರುದಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಸುರುದಲ್ಲೇ ಮಗು ಮುರುದಲ್ಲೇ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಚಾರ ಕೇಟ್ಲಿ ಕೈಯಲ್ಲೇ ಮಗು ಮುರುದಲ್ಲೇ ಚಾದ ಕೇಟ್ಲಿ ಕೈಯಲ್ಲೇ ಮಗು ಮುರುದಲ್ಲೇ ಚಾದ ಕೇಟ್ಲಿ ಕೈಯಲ್ಲೇ ಮಗು ಮುರುದಲ್ಲೇ ಚಾದ ಕೇಟ್ಲಿ ಕೈಯಲ್ಲೇ ಮಗು ಮುರುದಲ್ಲೇ ಚಾದ ಕೇಟ್ಲಿ ಕೈಯಲ್ಲೇ ಉಮ್ಮಮ್ಮ ಚಾದ ಕೇಟ್ಲಿ ಕೈಯಲ್ಲೇ ಉಮ್ಮಮ್ಮ ಹೋಗೋತ ಬರವತ್ತ ಕುಡುದಲ್ಲೇ ಮಗು ಮುರುದಲ್ಲೇ ಹೋಗೋತ ಬರವತ್ತ ಕುಡುದಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಕುಡುದಲ್ಲೇ ಮಗು ಮುರುದಲ್ಲೇ ಹೋಗೋತ ಬರೋತ ಕುಡುದಲ್ಲೇ ಮಗು ಮುರುದಲ್ಲೇ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ ಮೂಡಿ ಬರ್ತದ ಶಂಭುಲಿಂಗ ಕರ್ಪಂಗ ಜೋ ಜೋ ಶಂಭುಲಿಂಗ ಸುಸಂಗ ಜೋ ಜೋ ಶಂಭುಲಿಂಗ ಮುಕ್ತಂಗ ನೀವು ಜೋ ನಂದು ಪಾಡಿರಿ ಶಂಭು ಮುಕ್ತಂಗ ಜೋ ಜೋ ನೀವು ಜೋ ನಂದು ಪಾಡಿರಿ ಶಂಭು ಮುಕ್ತಂಗ ಜೋ ಜೋ ನೀವು ಜೋ ಎಂದು ಪಾಡಿರಿ ಶಂಭು ಮುಕ್ತಂಗ ಜೋ ಜೋ ನೀವು ಜೋ ಎಂದು ಪಾಡಿರಿ ಶಂಭು ಮುಗತಂಗ ಜೋ ಜೋ ಸದ್ಯಕ್ಕೆ ಚಾಂಗೋಳಿ ಈರ ಸಂಗವ್ವ ಉತ್ತಿಮ ಶಿವಯೋಗಿ ಕದರಿ ಎಮ್ಮವ್ವ ಸದ್ಯ ಕಂಠ ಕೂಡಿಸೋ ಕೂಡಿ ಬಾಲಕಿಯ ಅವನು ಮೇಲಾಗಿ ಶರಣರು ಬಂದರ ಬಾಗಿಲಕ ಜೋ ಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿಣಕ ಜೋ ಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿಣಕ ಜೋ ಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿಣ ಕಾಜೋ ಜೋ ನಿಮಿಗ ಡಂಗುತ್ತಿನ ಸಾಡಿಯರ ಜನು ಕಾವಿ ಪವಾಡ ಹೊತ್ತಾನೋ ಕಂಬಾಡಿ ಉಮ್ಮಿನ ಚಾಡ ಮನೆ ಮಾಡಿಕೊಳ್ಳೋ ನಿನ್ನ ಮನದೊಳಿ ಸ್ವರನ ಜೋ ಜೋ ಮದುವೆ ಮಾಡಿಕೊಳ್ಳೋ ನಿನ್ನ ಮನದೊಳೀಶ್ವರನ ಜೋ ಜೋ ಮದುವೆ ಮಾಡಿಕೊಳ್ಳೋ ನಿನ್ನ ಮನದೊಳೀಶ್ವರನ ಜೋ ಜೋ ಮದುವೆ ಮಾಡಿಕೊಳ್ಳೋ ನಿನ್ನ ಮನದೊಳೀಶ್ವರನ ಜೋ ಜೋ ಮನೆ ಕಟ್ಟೋ ಸಡಲಿ ಸೋಮುಂದ ನೀಡುತ್ತಾರೆ ಬಿಳಿಯಲಿ ಕರಪುರದ ಈಳೆ ಮೆಲಿಯುತ್ತಾರೆ ಗುರವಿನ ಸೂತ ಸರಣಿ ಮಾಡುತ್ತಾರೆ ಶಿವನು ಕಿರಿಮಿಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ ಜೋ ಶಿವನು ಕಿರಿಮಿಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ ಜೋ ಶಿವನು ಕಿರಿಮಿಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ ಜೋ ಶಿವನ ಕಿರಿಮಿಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ